ಈ ತರ ಸ್ಕೀಮ್ಗಳು ಇದು ಮಾಡ್ಕೊಂಡೇವಿ. ತಕ್ಷಣ ಇನ್ನಂತ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದೇವೆ. ಮುಂದಿನ ದುರುಪಯೋಗ ಆಗಬಾರ್ದ ಅಂತೇಳಿ ಅದಕ್ಕೆ ಸಾಲದ ಒಂದು ಲಿಮಿಟ್ ಮಾಡಿದವ್ರಿ ಸರ್. ಅದಕ್ಕೆ ಈ ತರ ಒಳ್ಳೇದಾಗಲಿದೆ ರೈತರಿಗೆ ಮಾಡಿದೆವು. ಕಮ್ಮಿ ರೇಟ್ನಲ್ಲಿ ಟ್ರ್ಯಾಕ್ಟರ್ ತಂದಿದ್ರು, ಒಂದು ಸೊಸೈಟಿ ಗೌರ್ಮೆಂಟ್ ಕೊಟ್ಟಿತ್ತು, ಅದನ್ನು ಕಮ್ಮಿ ರೇಟ್ನಲ್ಲಿ ಬಾಡಿಗೆ ಹೊಡಿತಿದ್ರು, ಅದೇ ಸೊಸೈಟಿಗೆ ಜಮಾ ಮಾಡ್ತಿದ್ರು ರೈತರು. ಒಳ್ಳೇದು ರಮೇಶ್ ಅವರೇ. ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಹೇಳ್ತೀರಿ? ಡಬಲ್ 9 0 1 5 6 2 9. ಆತ್ಮೀಯರೆ, ರಮೇಶ್ ಮಮದಾಪುರ್ ಅವರು ಹೇಳದಂತ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 9 0 1 5 6 6 8 2 9. ಈ ನಂಬರ್ ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ರಮೇಶ್ ಗುರುಪಾದಪ್ಪ ಮಮದಾಪುರ್ ಅವರೇ, ಸ್ವಲ್ಪ ಇದ್ರೂ ಕೂಡ ನಾವು ಗುಣಮಟ್ಟದ ಉತ್ಪನ್ನವನ್ನ ತೆಗಿಬೇಕು ಅನ್ನುವಂತ ಏನು ವಿಚಾರ ತಾವು ಹೇಳ್ತಾ ಇದ್ದೀರಿ. ನಮ್ಮ ರೈತರು ಒಬ್ಬೊಬ್ಬರೇ ಇರ್ತಾರೆ. ಈಗ ಕೂಲಿ ಸಮಸ್ಯೆ ಬಹಳ ಕಾಡ್ತಾ ಇದೆ ರೈತರಿಗೆ. ಅಂತ ಸಂದರ್ಭದೊಳಗೆ ನಮಗೆ ಎಷ್ಟಾಗ್ತದ ಅಷ್ಟು ನಾವು ನಿರ್ವಹಣೆ ಮಾಡೋದ್ರ ಕಡೆ ನಾವು ಸಮರ್ಥರಾಗಬೇಕು ಅನ್ನುವಂತ ವಿಚಾರ ಹೇಳಿದ್ರಿ. ಬಹಳ ಸ್ಫೂರ್ತಿದಾಯಕವಾದಂತಹ ಒಂದು ವಿಚಾರ ಅಂತ ಹೇಳಬಹುದು. ನಮಗೆ ಎಷ್ಟು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯದ ಅದನ್ನಷ್ಟೇ ನಾವು ಮಾಡಬೇಕು. ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ ನಮಗೆ ಕಷ್ಟಕ್ಕೆ ಬರ್ತದ ಅನ್ನುವಂಥದ್ ಮಾತು ಹೇಳಿದ್ರಲ್ಲ, ಅಂತ ಒಂದು ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳೋದಕ್ಕೆ ಈಗೇನು ಇದ್ದಷ್ಟೊಳಗೆ ಕಾಲ್ಚಾಚು ಅನ್ನುವಂಥ ಏನು ಮಾತದ ಅದು ಪೂರ್ಣವಾಗಿ ತಾವು ಹೇಳುವಂತಹ ಒಂದು ಏನು ಈ ಮಾತದ ಅದು ನಮ್ಮ ಎಲ್ಲ ರೈತರು ಅರಿತುಕೊಂಡು ಒಳ್ಳೆ ಸಾವಯವ ಕೃಷಿ ಮಾಡೋದ್ರ ಕಡೆ ಗಮನ ಹರಿಸಬೇಕು. ವಿಷಮುಕ್ತ ಆಹಾರ ತಯಾರು ಮಾಡುವಂತಹ ಒಂದು ನಿಟ್ಟಿನೊಳಗೆ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಏನು ಹೇಳಿದ್ರಿ. ಆಮೇಲೆ ರೈತರ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕಾಳಜಿ ವಹಿಸಿ ಅವರಿಗೆ ಸಹಾಯ ಆಗುವಂತಹ ಒಂದು ಕಾರ್ಯವನ್ನ ಮಾಡಿದ್ದೀರಿ. ಇಲ್ಲಿ ತನಕ ಏನು ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೊಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ. ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ. ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಗಳಿಕೆ, ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಗಳಿಕೆ. ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ, ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ. ಯಾವುದನ್ನು ಮಾಡದೆ ಹಾಳು ಮಾಡು ಎರೆ ಹುಳದ ಪಾಲು, ಯಾವುದನ್ನು ಮಾಡದೆ ಹಾಳು ಮಾಡು ಎರೆ ಹುಳದ ಪಾಲು. ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ. ನೆಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಜ್ವಾಕಿ, ನೆಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಜ್ವಾಕಿ. ಹಾವು ಹೆಗ್ಗಣ ಪಾರದಾಂಗ ಕಾಯಬೇಕು ಹುಳವ ಚಂದ, ಹಾವು ಹೆಗ್ಗಣ ಪಾರದಾಂಗ ಕಾಯಬೇಕು ಹುಳವ ಚಂದ. ಮನಸ್ಸು ಇಟ್ಟು ಸಾಕಿಕೊಂಡರ ನೀಡುತ್ತಾವ ಬಾರಿ ಗೊಬ್ಬರ, ಮನಸ್ಸು ಇಟ್ಟು ಸಾಕಿಕೊಂಡರ ನೀಡುತ್ತಾವ ಬಾರಿ ಗೊಬ್ಬರ. ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ. ರಸಗೊಬ್ಬರದಾಗ ಇರ್ತಾವ ಸಾರಜನಕ ರಂಜಕದಾಂಶ, ರಸಗೊಬ್ಬರದಾಗ ಇರ್ತಾವ ಸಾರಜನಕ ರಂಜಕದಾಂಶ. ಎರಿ ಗೊಬ್ಬರದಾಗ ಸಿಗ್ತಾವ ಜೊತೆಗೆ ಸೂಕ್ಷ್ಮ ಪೋಷಕಾಂಶ, ಎರಿ ಗೊಬ್ಬರದಾಗ ಸಿಗ್ತಾವ ಜೊತೆಗೆ ಸೂಕ್ಷ್ಮ ಪೋಷಕಾಂಶ. ತೇವ ಹಿಡಿದು ಮಣ್ಣಿನಾಗ ಕಾಯುತ್ತಾಗ ಬರಗಾಲದಾಗ, ತೇವ ಹಿಡಿದು ಮಣ್ಣಿನಾಗ ಕಾಯುತ್ತಾಗ ಬರಗಾಲದಾಗ. ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ. ಫಸಲು ಸತತ ಬರಲು ಬೇಕು ಎರಿ ಗೊಬ್ಬರ.

ಆರು ಮನೆಯ ದಾಟಬೇಕು ಮೂರು ನದಿಯ ನಟ್ಟ ನಡುವೆ ಆರು ಮನೆಯ ದಾಟಬೇಕು ಮೂರು ಮನೆಯ ನಟ್ಟ ನಡುವೆ ಏರಿ ಶಿಖರದಲ್ಲಿ ನೋಡಲು ಏರಿ ಶಿಖರದಲ್ಲಿ ನೋಡಲು ಬೇರಿಗುಟ್ಟಿ ತೂಗುತ್ತದ ಲಿಂಗ ಪೂಜೆ ಆಗುತ್ತದಣ್ಣ ಯಾವಾಗಲೂ ಲಿಂಗ ಪೂಜೆ ಆಗುತ್ತದಣ್ಣ ನಾಲ್ಕು ದಾರಿ ಉಂಟು ನೋಡಣ್ಣ ನಾಲ್ಕು ದಾರಿ ಉಂಟು ನೋಡಣ್ಣ ಆ ಲಿಂಗ ಪೂಜೆಗೆ ಮೇಲಕ್ಕೇರಿ ನಿಲ್ಲಬೇಕಣ್ಣ ನಾಲ್ಕು ದಾರಿ ಉಂಟು ನೋಡಣ್ಣ ಆ ಲಿಂಗ ಪೂಜೆಗೆ ಮೇಲಕ್ಕೇರಿ ನಿಲ್ಲಬೇಕಣ್ಣ ಕಾಕಬುದ್ಧಿ ಕಳೆಯಬೇಕು ನೂಕಬೇಕು ಮದಗಳನ್ನೆಲ್ಲ ಕಾಕಬುದ್ಧಿ ಕಳೆಯಬೇಕು ನೂಕಬೇಕು ಮದಗಳನ್ನೆಲ್ಲ ಏಕನಾಗಿ ನೋಡಲು ಏಕನಾಗಿ ನೋಡಲು ಅನೇಕ ಬೆಳಕು ಕಾಣುತ್ತದ ಲಿಂಗ ಪೂಜೆ ಆಗುತ್ತದಣ್ಣ ಲಿಂಗ ಪೂಜೆ ಆಗುತ್ತದಣ್ಣ ಹೋಗಿ ಉನ್ಮನಿ ವಾಸ ನೋಡಣ್ಣ ಹೋಗಿ ಉನ್ಮನಿ ವಾಸ ನೋಡಣ್ಣ ಆ ನಂಬಿದವರಿಗೆ ಚಿನ್ಮಯ ರೂಪ ತೋರುತ್ತದಣ್ಣ ಆ ನಂಬಿದವರಿಗೆ ಚಿನ್ಮಯ ರೂಪ ತೋರುತ್ತದಣ್ಣ ಆಗ ಈಗ ಎನ್ನದೆ ದೇಹ ಸಾಗಿ ನಿನ್ನೋಳು ಆಗ ಈಗ ಎನ್ನದೆ ದೇಹ ಸಾಗಿ ನಿನ್ನೋಳು ಹೋಗುವಾಗ ಗಂಗಾಧರನ ಹೋಗುವಾಗ ಗಂಗಾಧರನ ಬೇಗ ನೀನು ಬಲ್ಲೀರಣ್ಣ ಲಿಂಗ ಪೂಜೆ ಆಗುತ್ತದಣ್ಣ ಲಿಂಗ ಪೂಜೆ ಆಗುತ್ತದಣ್ಣ ಲಿಂಗ ಪೂಜೆ ಲಿಂಗ ಪೂಜೆ ಲಿಂಗ ಪೂಜೆ ಆಗುತ್ತೈತಣ್ಣ ಲಿಂಗ ಪೂಜೆ ಆಗುತ್ತದಣ್ಣ ಲಿಂಗ ಪೂಜೆ ಲಿಂಗ ಪೂಜೆ ಲಿಂಗ ಪೂಜೆ ಆಗುತ್ತೈತಣ್ಣ ಯಾವಾಗಲೂ ಲಿಂಗ ಪೂಜೆ ಆಗುತ್ತದಣ್ಣ ಲಿಂಗ ಪೂಜೆ ಆಗುತ್ತದ ಅಂಗ ಎಂಬ ಗುಡಿಯ ಒಳಗೆ ಲಿಂಗ ಪೂಜೆ ಆಗುತ್ತದ ಅಂಗವೆಂಬ ಗುಡಿಯ ಒಳಗೆ ಲಿಂಗದಂತ ಮನಸ್ಸು ತನ್ನ ಲಿಂಗದಂತ ಮನಸ್ಸು ತನ್ನ ಕಂಗಳಿಗೆ ಕಾಣುತ್ತದ ಕಂಗಳಿಗೆ ಕಾಣುತ್ತದ ಲಿಂಗ ಪೂಜೆ ಆಗುತ್ತೈತಣ್ಣ ನಿಜರೇಣುಕಾಯಲ್ಲಮ್ಮ ನಿನ್ವರಣಿಸಲೆನ್ನ ಬೋಧಿಕಮ್ಮ ನಿಜರೇಣುಕಾಯಲ್ಲಮ್ಮ ನಿನ್ವರಣಿಸಲೆನ್ನ ಬೋಧಿಕಮ್ಮ ಪ್ರಥಮ ತ್ರಸಾಯುಗದ ಪರಶಕ್ತಿ ಪ್ರಥಮ ತ್ರಥಾಯುಗದ ಪರಶಕ್ತಿಯಮ್ಮ ರಜಿತಾತ್ರಿ ಗಿರಿಪುರ ತರದೀಹ ಪ್ರೇಮ ರಜಿತಾತ್ರಿ ಗಿರಿಪುರ ತರದೀಹ ಪ್ರೇಮ ಮಧುಕೈಠ್ಯವ ರೂಢನಾಡಿದಿಯಮ್ಮ ಶುಂಭ ನಿಶುಂಭರನ ಚಂಡಾಡಿದಮ್ಮ ಮಧುಕೈಠ್ಯವ ರೂಢನಾಡಿದಿಯಮ್ಮ ಶುಂಭ ನಿಶುಂಭರನ ಚಂಡಾಡಿದಮ್ಮ ತೃತಾಯುಗದೊಳಾಶ್ರಮ ಜಾನಕರಿಗೆ ಮಗಳಾದೆ ಜಾನಕಮ್ಮ ತೃಥಾಯುಗದೊಳಾಶ್ರಮ ಜಾನಕರಿಗೆ ಮಗಳಾದೆ ಜಾನಕಮ್ಮ ರಾವಣನಿಗೆ ನಾಶಗೊಳಿಸಿದಿಯಮ್ಮ ರಾವಣನಿಗೆ ನಾಶ ಜೊತೆ ಬಳಸಿದಿಯಮ್ಮ